ಚಿಲ್ಕಮುಖಿ ಗ್ರಾಮದ ರೈತರಾಗಿರ್ತಕ್ಕಂತಹ ಗೋಪ್ರಪ್ಪ ಅನ್ನುವಂಥ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗೋಪ್ರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು ವಿಶೇಷವಾಗಿದೆ ನಿಮ್ಮದು, ಗೋಪ್ರಪ್ಪ. ಏನಿದು ಹೆಸರಿನ ಹಿನ್ನೆಲೆ? ಹಿನ್ನೆಲೆ ಮತ್ತು ಹಿರಿಯರಿಟ್ಟೆ ಹೆಸರು ಸರ್ ಅದು. ಅಲ್ಲ ಅಂದರೆ ಏನಾದರೂ ನಿಮ್ಮ ದೇವರು? ದೇವರು ಎಲ್ಲಿದೆ ಅದು? ಅದು ಹಿರ್ಕಲ್ಗಡದಲ್ಲಿ ಸರ್. ಹಿರ್ಕಲ್ ಬಸವೇಶ್ವರ ಅಂತ ದೇವಸ್ಥಾನ ಐತ್ರಿ ಅದು. ಏ ಹರಕೆ ಗಿರಕೆ ಓದ್ಕೊಂಡಿದ್ರಿ? ಏನಿಲ್ಲ ಸರ್. ಮತ್ತು ತಾಯಿ ಅವರು ಏನಾರ ಗೊತ್ತು. ಗೋಪ್ರಪ್ಪ ಅಂದರೆ ಯಾವ ದೇವರು ಅದಲ್ಲಿ? ಅಲ್ಲಿ ಗೋಪುರ ಬಸವಣ್ಣ, ಅದು ಬಸವೇಶ್ವರ ಹೇಳಿ, ಬಸವೇಶ್ವರ ದೇವಸ್ಥಾನ. ಅದು ಗುಡಿಗೆ ಗೋಪುರ ಬಸವೇಶ್ವರ ದೇವಸ್ಥಾನ ಐತೆ. ಏನು ಗೋಪುರ ಹತ್ರ ಇದೆ? ಗೋಪುರ ಐತ್ರಿ. ಹೌದಾ? ನಿಮ್ಮ ತಂದೆಯವರು ಎಲ್ಲ ವ್ಯವಸಾಯನ ಮಾಡ್ತಾರೆ? ಅವರು ವ್ಯವಸಾಯ ಎಲ್ಲ, ಅಜ್ಜರು ಬಂತು, ತಂದೆಯರು ಬಂತು, ನಾವು ಬಂತು, ವ್ಯವಸಾಯ ಮಾಡ್ಕೊಂತ ಬಂದಿವ್ರಿ ನಾವು. ಎಷ್ಟು ವರ್ಷ ವಯಸ್ಸಾಗಿದ್ರೆ? ನನಗೀಗ 62 ನಟ್ಟಿತ್ತೀವ್ರಿ. 62 ವರ್ಷ ವಯಸ್ಸು. ಈಗ ನಿಮ್ಮ ಕಾಲದ ಕೃಷಿ ಹಿಂದೆ ಹಿಂದಕ್ಕೆ ಹೋಗೋಣ. ನಿಮ್ಮ ತಂದೆಯವ್ರ ಜೊತೆ ನೀವು ಸೇರಿಕೊಂಡು ಕೃಷಿ ಮಾಡ್ತಾ ಇದ್ದಂಥ ಕಾಲಘಟ್ಟ ಹೆಂಗಿತ್ತು ಅವಾಗೆಲ್ಲ? ಅವಾಗ ಬಹಳ ಚೆಂದಿತ್ತು. ಈಗಿನ ಕಾಲಕ್ಕೇನ್ರಿ, ಇದು ಸೀಡ್ಸ್ ಬಂದ ನಮ್ಮನ್ನು ಸ್ವಲ್ಪ ದಾರಿ ತಪ್ಪಿಸ್ತಿ. ಸೀಡ್ಸ್ ಬಂದು ದಾರಿ ತಪ್ಪಿಸ್ತೋ ದಾರಿ ತೋರಿಸ್ತೋ ಅಷ್ಟೇ. ಮತ್ತೆ ಅದು ದುಡ್ಡಿನ ಸಲುವಾಗಿ ಇಷ್ಟು ವರ್ಷ ಚೆನ್ನಾಗಿ ಬಂತು ಸರ್ ಅದು ಬೆಳೆ. ಈಗ ಅದು ಬೆಳೆ ನಿಲ್ಲ ಆಗಿಬಿಟ್ಟತ್ರ. ಅಲ್ಲ ಅಂದರೆ ಅದು ಲಾಭದಾಯಕ ಅಂತೇಳಿ ಕಡೆಗೆ ನೀವು? ಅವಾಗ ಲೇಬರ್ ರೇಟ್ ಕಮ್ಮಿ ಇತ್ತು ಸರ್, ರಸಗೊಬ್ಬರ ರೇಟ್ ಕಮ್ಮಿ ಇತ್ತು, ಔಷಧದ ಕಮ್ಮಿ ಇತ್ತು. ಅವಾಗ ಸ್ವಲ್ಪ ಗುಣ ಅನಿಸ್ತೀರ. ಅಲ್ಲ ನೀವು ರೈತರು, ನೀವೊಬ್ಬರು ಕೂಲಿ ಕಾರ್ಮಿಕರಾಗಿದ್ದಾಗೆ ಈಗ ಕೂಲಿ ಹೆಚ್ಚಿರಬೇಕು ಅಂತ ಬಯಸ್ತೀವಿ ಸರ್. ನೀವೇ ಬೆಳೆಗಾರರು, ನೀವು ಸ್ವಲ್ಪ ಮಾಲೀಕರಾದ ಕೂಡಲೇ ಕೂಲಿ ಜಾಸ್ತಿ ಆಯಿತು ಅಂದರೆ ಹೆಂಗೆ ಪಾಪ? ಮತ್ತೆ ಹಂಗೇನು ಬೇಡಸರ, ನಾವು ಅದ ಕೂಲಿನ ಕೊಡ್ಬೇಕಂದ್ರೆ ಅವಾಗ ಪ್ರತಿಯೊಂದು ರೇಟ್ ಕಮ್ಮಿ ಇತ್ತು. ಈಗ ರೇಟ್ ಒಂದು ಜಾಸ್ತಿ ಆಗಿಬಿಟ್ಟವಲ್ಲ ಸರ್. ನಾವು ಹೋದಾಗ ನಾವು 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಕ್ರಾಶಿಂಗಿಗೆ ಹೋಗಿವಿ, ಹೋಗಿಲ್ಲ ನಾವೆಲ್ಲ. ಈಗ ಮತ್ತೆ ಕ್ರಮೇಣವಾಗಿ ಈಗ 300-350 ರೂಪಾಯಿ ಈಗ ಯಾರು ನಡೆಯಕ್ಕೆ ಹೋಗಲ್ಲ ಸರ್. ಇಷ್ಟಷ್ಟು ಬೇಕಲ್ವ ಈಗ ಒಂದು ಒಬ್ಬ ಕೂಲಿ ಕಾರ್ಮಿಕರು? ಈಗ ಅವಾಗ ಬೈಕ್ ಗೀಕೆ ಅಂತ ಏನು ಗಾಡಿ ಗಿಡಿ, ಈಗ ಲೇಬರಿಗೆ ಗಾಡಿ ತಗೊಂಡು ಹೋದ್ರೆ ಹೊಲ್ದಾಗ ಬರ್ತಾರೆ, ಇರೋದ್ರೂ ಬರಲ್ಲ. ನಾವು ಅದಕ್ಕೆ ಸೀಡ್ಸ್ ಕಮ್ಮಿ ಮಾಡಿ ಸುಮ್ಕ ಕಮರ್ಷಿಯಲ್ ಬೆಳೆ ಬೆಳೆಯಕತ್ಬಿಟ್ಟು ಸುಮ್ಕ ನಾವು ಮಿಸ್ಸಸ್ ಇಬ್ರ ಯಾಕೆ ಸೀಡ್ಸ್ ಕೂಡ ಆಡೋದಾಗಿದಲ್ಲ ಸುಮ್ಕ. ನಾವು ಭತ್ತ ಆದರೆ ಊಟಕ್ಕೆ ಬರ್ತಾವೆ, ಜೋಳನೂ ಸ್ವಲ್ಪ ಮಾರ್ಕೆನ. ಸೀಡ್ಸ್ ಬಿಟ್ಬಿಟ್ಟಿದ್ರೆ? ಬಿಟ್ಬಿಟ್ಟವ್ರಿ. ಎಷ್ಟು ವರ್ಷ ಮಾಡಿದ್ರಿ ಸೀಡ್ಸ್ ಮಾಡಿ? ಸೀಡ್ಸ್ ಅವಾಗ ಒಂದು 20 ವರ್ಷ ಮಾಡಿದ್ರಿ ನಾವು. 20 ವರ್ಷ ಸೀಡ್ಸ್ ಸೀಡ್ಸ್ ಮಾಡಿದ್ವಿ. ಏನೇನು ಬೀಜ ಉತ್ಪಾದನೆ ಮಾಡ್ತೀವಿ? ಇವು ಚಿಲ್ಲಿ ಮಾಡಿದ್ವಿ, ಟೊಮೊಟೊ ಮಾಡಿದ್ವಿ, ವಾಟರ್ ಮಿಲನ್ ಮಾಡಿದ್ವಿ, ಪಂಚ್ ಗಾರ್ಡ್, ರಿಜ್ ಗಾರ್ಡ್. ಕಲ್ಲಂಗಡಿ ಆದ್ಮೇಲೆ ಏನು ಹೇಳಿದ್ರಿ? ರಿಜ್ ಗಾರ್ಡ್. ರಿಜ್ ಗಾರ್ಡ್ ಅಂದರೆ ಈ ಕಿಚಡಿ ಮಾಡ್ತವಲ್ಲ, ಅಲ್ಲಿದ್ದು ತುಪ್ರಿ ಅಂತಾರಲ್ಲ ತುಪ್ರಿ, ಅದು ಪಂಚ್ ಗಾರ್ಡ್. ಅದು ಮಿಸ್ಕ್ ಮಿಲನ್, ಇವು ಕರ್ಮಿಂಚಿ, ಕರ್ಮಿಂಚಿ, ಇವು ಬಿಟ್ಲ್ ಗಾರ್ಡ್ ಆಗ್ಲ ಬರ್ತದೆ ಸರ್ ಆಗ್ಲಿಕ್ಕೆ. ಅಲ್ಲಿದ್ದ ಕುಂಬಳ ಮಾಡಿದ್ವಿ, ಬಟ್ಲ್ ಗಾರ್ಡ್, ಅಷ್ಟವನ್ನೆಲ್ಲ ಮಾಡಿದ್ವಿ. ಈಗ ಹೊಸ ಹೊಸ ಹೆಸರು ಹೇಳಕತ್ತಿರಲ್ಲ ನನಗೆ ಇವತ್ತು. ಮತ್ತೆ ಇಲ್ಲ ಮತ್ತೆ ಅವು ಇವು ಹೆಸರು ಯಾವಾಗ ಇಷ್ಟೆಲ್ಲ ಇಂಗ್ಲೀಷ್ ಹೆಂಗೆ ಕಲ್ತ್ರಿ ನೀವು? ಅಲ್ಲ ಸ್ವಲ್ಪ ಸಾಲಿ 7ನೇ ತರಗತಿ ಅಷ್ಟೇ ಹೋಗಿನಿ. ಆದರೂ ನೀವು ಈ ನೋಡಿ ಏನೇನೋ ತರಕಾರಿ ಹೆಸರುಗಳು ನೀವು ಇಂಗ್ಲೀಷ್ನಾಗ ಹೇಳಕತ್ಬಿಟ್ಟು ನನಗೆ ಗೊತ್ತಾಗೋಲ್ದಲ್ಲ ಈಗ. ಅಲ್ಲ ಮತ್ತು ದಿನ ಬಳಕೆ ಮಾಡ್ತಿರ್ತವಲ್ಲ ಸರ್ ಅವ್ರು ಕೂಡ. ಮಿಶ್ಕ್ ಮಲನ್ ಎಲ್ಲಿತ್ತಪ್ಪ, ವಾಟರ್ ಮಿಲನ್ ಯಾವ ಕಡೆ ಭಾಗದಾಗ ಹಾಕಿರಿ, ಇದನ್ನ ಎಲ್ಲಿ ಹಾಕಿರಿ, ರಿಜ್ ಗಾಡಿ ಎಲ್ಲಿ ಹಾಕಿರಿ, ಪಂಚ್ ಗಾಡಿ ಎಲ್ಲಿ ಹಾಕಿರಿ, ಅವರೆಲ್ಲ ಕೇಳ್ತಾರೆ ಸರ್ ಅಲ್ರಿ. ಮತ್ತೆ ಈಗ ಕಂಪ್ನಿಯವರು ಬಂದಮೇಲೆ ನೀವು ಇಷ್ಟು ಭಾಷೆ ಚೇಂಜ್ ಆಗಿಬಿಟ್ಟದ ಎಲ್ಲ ಹೇಳ್ಬೇಕಲ್ಲ ಸರ್ ಅವ್ರಿಗೆ. ಮತ್ತು ಯಾವ ಔಷಧ ಯಾವ ಗೊಬ್ಬರ ಅಂತ ಅವರು ಹೇಳ್ತಾ ಇರ್ತಾರೆ. ಮತ್ತು ನಮಗೆ ಅಲ್ಲೇ ಮಾಡಿ ಮಾಡಿ ಸ್ವಲ್ಪ ಅಭ್ಯಾಸ ಆಗಿರ್ತದೆ. ಏ ಇಲ್ಲ ಇವತ್ತು ಇಷ್ಟು ರೋಗ ಕಾಣಿಸ್ಕೊಂಡತ್ರಿ ಹಿಂಗೆ ಹಂಗಂತ. 20 ವರ್ಷ ನೀವು ಬೀಜ ಉತ್ಪಾದನೆ ಮಾಡ್ತಾ ಬಂದ್ರಿ. 20 ವರ್ಷದ ಹಿಂದೆ ನಿಮ್ಮ ಭೂಮಿಯ ಗುಣಮಟ್ಟ, ಆನಂತರದ 20 ವರ್ಷದ ನಂತರದ ಗುಣಮಟ್ಟ ಏನು ವ್ಯತ್ಯಾಸ ಆಗಿದೆ? 20 ವರ್ಷ ಹಿಂದಿನ ಗುಣಮಟ್ಟ ಬರೀ ತಿಪ್ಪಿ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬಳಸ್ತಿದ್ವಿ. ಇತ್ತೀಚೆಗೆ 20 ವರ್ಷದ ಇದಕ್ಕೆ ರಸಗೊಬ್ಬರಕ್ಕೆ ಸ್ವಲ್ಪ ಭೂಮಿ ಶಕ್ತಿ ಕಳ್ಕೊಳ್ಳಕತ್ತಿ, ಶಕ್ತಿ ಕಳ್ಕೊಳ್ತಾಯಿದೆ ಅನ್ನೋದು. ನಿಮಗೆ ರಸಗೊಬ್ಬರ ಜಾಸ್ತಿ ಹಾಕಕತ್ತವಲ್ರಿ, ಅವಾಗ ಬರೀ ತಿಪ್ಪಿ ಗೊಬ್ಬರನ ಹೇರಬೇಕು. ಇಷ್ಟು ಚಕಡಿ ಹೇಳಿದ್ವಿ, ಅಷ್ಟು ಚಕಡಿ ಹೇಳಿದ್ವಿ, ಕೊಟ್ಟಿಗೆ ಗೊಬ್ಬರ ಇಲ್ಲದನ್ನ ಮಾಡ್ಕೊಂತ ಬಂದ್ವಿ. ಈಗ ಸೀಡ್ಸ್ ಬಂದಿದ್ದ ನಾವು ಮತ್ತೊಂದು ಸ್ವಲ್ಪ ರಸಗೊಬ್ಬರ ಹೆಚ್ಚು ಹಾಕಕತ್ತಿದೆ, ಸ್ವಲ್ಪ ಭೂಮಿ ಫಲವತ್ತತೆ ಸ್ವಲ್ಪ ಕಳ್ಕೊಂತಾರೆ. ಅದಕ್ಕೆ ಹೆಚ್ಚು ಗೊಬ್ಬರ ಬಳಸ್ತೀವಲ್ಲ, ಅದಕ್ಕೆ ಕಳ್ಕೊಂತತ್ರಿ, ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಕಳ್ಕೊಂತ. ಹೆಂಗೆ ಮತ್ತು ಈಗ ಮುಂದೆ ಅವರು ಬೀಜೋತ್ಪಾದನೆಗೆ ನಿಮಗೆ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಬೀಜ ಕೊಡ್ತಾರೆ, ಬೆಳೆಸ್ತಾರೆ, ಬೀಜ ತೊಗೊಂಡು ಹೋಗಿಬಿಡ್ತಾರೆ, ನಿಮ್ಮ ಕೈಗೆ ಉಳಿದು ನಿಮ್ಮ ಭೂಮಿ ಅಲ್ವಾ? ಉಂಡ್ರಿ, ನಮ್ಮ ಕೈಗೆ ಈಗ ಬ್ಯಾಡ ಅಂತ ನಾನು ಬಿಟ್ಬಿಟ್ಟೇನ್ರಿ. ಈಗ ಬಿಟ್ಟಿದ್ರು? ಬಿಟ್ಬಿಟ್ಟೇನ್ರಿ. ಈಗ

ಪಾದಿಯು ನಾನು